ನಮಸ್ಕಾರ. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಇದು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:15. ಸಂಜೆಯ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ಬಾನುಲಿ ಬಂಧು ಚಂದು. ಈ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಮ್ಮ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ರೈತರಿಗಾಗಿ ಕಾರ್ಯಕ್ರಮ ಇದು. ಕೃಷಿರಂಗ ಕೃಷಿರಂಗದ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಬೇಸಿಗೆಯಲ್ಲಿ ಹಿಪ್ಪು ನೇರಳೆ ತೋಟ ನಿರ್ವಹಣೆ ಕುರಿತಂತೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ರೇಷ್ಮೆ ಕೃಷಿ ವಿಭಾಗದ ಪ್ರಾಧ್ಯಾಪಕರಾದ ಡಾ ಮಂಜುನಾಥ ಗೌಡ ಅವರೊಂದಿಗೆ ಸಂದರ್ಶನ. ಮೊದಲಿಗೆ ಪ್ರಕಟಣೆಗಳು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಉದ್ದೇಶ ಸುರಕ್ಷಿತ ಪೌಷ್ಟಿಕ ಆಹಾರ ಸೇವನೆಯನ್ನು ಉತ್ತೇಜಿಸುವುದು, ಆಹಾರ ಕರಬೆರಿಕೆಯನ್ನು ತಡೆಯುವುದು, ಕುಡಿಯುವ ನೀರಿನ ಗುಣಮಟ್ಟದ ಸೇವನೆಯನ್ನು ಉತ್ತೇಜಿಸುವುದು. ಈ ಸುರಕ್ಷತಾ ಕ್ರಮಗಳನ್ನು ಶಾಲೆಗಳು, ಕಾರ್ಯಸ್ಥಳ, ಧಾರ್ಮಿಕ ಸ್ಥಳಗಳು, ರೈಲು ಮತ್ತು ಬಸ್ ನಿಲ್ದಾಣ ಹಾಗೂ ಹೋಟೆಲ್ಗಳಲ್ಲಿ ಕಡ್ಡಾಯಗೊಳಿಸುವುದು. ಈ ಮೇಲೆ ತಿಳಿದ ಎಲ್ಲರೂ FSSA ಪರವಾನಗಿ ಪಡೆಯುವುದು ಕಡ್ಡಾಯವಾಗಿದೆ. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸ ಪುತ್ರ ಲೋಕು ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟು 3600 ಐತೆ. ನರೇಗೆ ಇಲ್ಲದೆ ಇದ್ರೆ ಈ ಬೆಳೆ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಏನು ಬೆಳೆ ಆದರೂ ಮಾಡ್ಬೋದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧ. ಬಾಲ್ಯ ವಿವಾಹ ನಡೆಸುವವರು, ಪ್ರೇರೇಪಿಸುವವರು, ಹಾಜರಿದ್ದವರು ಎಲ್ಲರೂ ಕನಿಷ್ಠ 1-2 ವರ್ಷಗಳವರೆಗೆ ಜಾಮೀನು ರಹಿತ ಕಠಿಣ ಜೈಲು ಶಿಕ್ಷೆ ಅಥವಾ 1,00,000 ರೂಪಾಯಿ ದಂಡ ಇಲ್ಲವೇ ಮಹಿಳೆಯರನ್ನು ಒಳಗೊಂಡಂತೆ ಎರಡೂ ಶಿಕ್ಷೆಗೆ ಗುರಿಯಾಗುತ್ತಾರೆ. ಬಾಲ್ಯ ವಿವಾಹ ಕಂಡುಬಂದಲ್ಲಿ ಹತ್ತಿರದ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳಾದ ಅಂಗನವಾಡಿ ಮೇಲ್ವಿಚಾರಕಿಯರು, ಮುಖ್ಯೋಪಾಧ್ಯಾಯರು, ಗ್ರಾಮ ಲೆಕ್ಕಿಗರು, ಪಿಡಿಒ, ಸಿಡಿಪಿಒ, ಬಿಇಒ, ವೈದ್ಯಾಧಿಕಾರಿ, ತಹಶೀಲ್ದಾರರು ಇಲ್ಲವೇ ಪೊಲೀಸ್ ಇಲಾಖೆಯ ಯಾವುದೇ ಅಧಿಕಾರಿಗಳನ್ನು ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಆಕಿ ಎಲ್ಲವೂ ಆಮೇಲೆ ನನ್ ಮಾತು ಕೇಳು ಈಗಲೇ. ಆಯ್ಕೆ ಇರುತ್ತೆ ಪ್ರತಿ ತಿರುವಲ್ಲಿ, ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ. ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ನಮಸ್ಕಾರ ಡಾಕ್ಟರ್ ಮಂಜುನಾಥ್ ಗೌಡ ಅವರೇ. ನಮಸ್ಕಾರ ಜಗದೀಶ್ ಸಾಹೇಬ್ರೇ. ನಮ್ಮಲ್ಲಿ ರೇಷ್ಮೆ ಕೃಷಿಯನ್ನು ನಾವು ಸಾಕಷ್ಟು ಪ್ರದೇಶದಲ್ಲಿ ಮಾಡ್ತಾ ಇದ್ದೀವಿ. ಹೌದು, ಮುಖ್ಯವಾಗಿ ಇದರಲ್ಲಿ ಈ ಹಿಪ್ನೇಳೆ ತೋಟಗಳ ಒಂದು ಪಾತ್ರ ಬಹಳ ಮುಖ್ಯವಾದಂಥದ್ದು. ನಾವು ಕಾಲಕ್ಕೆ ಅನುಗುಣವಾಗಿ ಈ ಹಿಪ್ನೇಳೆ ತೋಟಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಹೌದು, ಮತ್ತು ವಿಶೇಷವಾಗಿ ಈ ಒಂದು ಹಿಪ್ನೇಳೆ ಬಹುವಾರ್ಷಿಕ ಒಂದು ಬೆಳೆ ಆದರೂ ಕೂಡ ಇದರಲ್ಲಿ ನೀರಿನ ಒಂದು ನಿರ್ವಹಣೆ ಬಹಳ ಮುಖ್ಯವಾಗುತ್ತೆ. ಹೌದು, ಮತ್ತು ಬೇಸಿಗೆಯಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಕೂಡ ಬರ್ತವೆ, ಕೀಟ ರೋಗಗಳು, ಅವುಗಳಿಗೆ ತಕ್ಕಂತೆ ನಾವು ನಿರ್ವಹಣೆ ಮಾಡಬೇಕಾಗತ್ತೆ. ಈಗ ಪ್ರಾರಂಭದಲ್ಲಿ ತಾವು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬೇಸಿಗೆ ಕಾಲದಲ್ಲಿ ಹಿಪ್ಪನೇರಳೆ ತೋಟದ ನಿರ್ವಹಣೆ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತೀರಾ? ನಮ್ಮ ಹಿಪ್ಪನೇರಳೆ ಬೇಸಿಗೆಯಲ್ಲಿ ಬೆಳಿಬೇಕಾದ್ರೆ ಮೂಲವಾಗಿ ಎರಡು ಹವಾಮಾನ ಅಂಶಗಳು ಅದರ ಮೇಲೆ ಪ್ರಭಾವ ಬೀರುತ್ತೆ. ಒಂದು ನೀರಿನ ಅಂಶ, ಮತ್ತೆ ಇನ್ನೊಂದು ಹೆಚ್ಚುವಂತ ಒಂದು ತಾಪಮಾನ. ಈ ಎರಡು ಹವಾಮಾನದ ಅಂಶಗಳ ಮೇಲೆ ಅವಲಂಬಿಸಿ ಇತರ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ತವೆ. ಒಂದು ಹಿಪ್ಪನೇರಳೆ ತೋಟಕ್ಕೆ ನೀರು ಕೊಡುವಂಥದ್ದೇ ಒಂದು ಸಮಸ್ಯೆ ಆಗ್ಬೋದು. ಎರಡನೇದಾಗಿ ಬೇಸಿಗೆ ಹಂಗಾಮಲ್ಲಿ ಕೆಲವು ರೋಗ ಅಥವಾ ಕೀಟಗಳು ಕೂಡ ಕಾಣಿಸ್ಕೊಳ್ಬೋದು. ಈ ಎಲ್ಲ ಅಂಶಗಳನ್ನ ಗಮನಿಸ್ಕೊಂಡು ನಾವು ಸಮಗ್ರವಾಗಿ ಹಿಪ್ಪನೇರಳೆ ತೋಟವನ್ನ ಬೇಸಿಗೆನಲ್ಲಿ ನಿರ್ವಹಣೆ ಮಾಡುವಂಥ ಕಡೆ ಗಮನ ಕೊಡಬೇಕಾಗತ್ತೆ. ಈಗ ಮುಖ್ಯವಾಗಿ ಬೇಸಿಗೆನಲ್ಲಿ ನೀರಿನ ಒಂದು ಸಮಸ್ಯೆ ಇರುತ್ತೆ ಅಂತ ತಾವು ಹೇಳಿದ್ರಿ. ಈ ಇದನ್ನು ಹೇಗೆ ನಿರ್ವಹಣೆ ಮಾಡೋದು ಅಂತೀರಿ? ಈಗಾಗಲೇ ಬಹಳಷ್ಟು ರೈತ ಬಾಂಧವರು ಈ ನೀರಿನ ಸಮಸ್ಯೆಗೆ ಹಿಪ್ಪನೇಳೆ ತೋಟಗಳಲ್ಲಿ ಹನಿ ನೀರಾವರಿ ಪದ್ಧತಿ ಅಳವಡಿಸ್ಕೊಂಡಿದ್ದಾರೆ. ಆದರೆ ಇದನ್ನು ಕಡ್ಡಾಯವಾಗಿ ಎಲ್ಲರೂ ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ. ಮುಂದಿನ ದಿನಗಳಲ್ಲೂ ಬೇಸಿಗೆನೇ ಅಲ್ಲ, ಇತರ ಹಂಗಾಮಿನಲ್ಲೂ ಕೂಡ ನೀರಿನ ಸಮಸ್ಯೆ ಉದ್ಭವ ಆಗುವಂಥ ಸಾಧ್ಯತೆಗಳಿರೋದ್ರಿಂದ ಹನಿ ನೀರಾವರಿ ಅಳವಡಿಸ್ಕೊಂಡ ಮೇಲೆ ಒಳ್ಳೆ ಗುಣಮಟ್ಟದ ಇಳುವರಿ ಪಡಿಬೇಕಾದ್ರೆ ಆ ನೀರು ಆದಷ್ಟು ಗಿಡದ ಹತ್ತಿರದಲ್ಲಿ ಒದಗಿಸುವಂಥ ಒಂದು ಕಾರ್ಯ ನಾವು ನಡೆಸ್ಕೋಬೇಕಾಗುತ್ತೆ. ಅದು ಬಹಳ ಮುಖ್ಯ. ಕಡ್ಡಾಯವಾಗಿ ಅಳವಡಿಸ್ಕೊಂಡ ಮೇಲೆ ಆ ನೀರಿನ ಅಂಶ ಏನು ಬರುತ್ತೋ ಭೂಮಿ ಮೇಲೆ ಬಿಡುತ್ತೋ ಅದು ಗಿಡಕ್ಕೆ ಸಿಗುವಂಥ ಒಂದು ವ್ಯವಸ್ಥೆಯನ್ನು ನಾವು ಕಲ್ಪಿಸ್ಕೊಳ್ಬೇಕು. ಈ ಜೋಡಿ ಸಾಲ್ ಪದ್ಧತಿಗಳು ಏನು ಮಾಡ್ತಾರೆ, ಜೋಡಿ ಸಾಲ್ ನಡುವೆ ಒಂದು ಹನಿ ನೀರಾವರಿ ಲೈನ್ ಮಾತ್ರ ಹಾಕಿರ್ತಾರೆ. ಆದರೆ ಸ್ವಲ್ಪ ಹೆಚ್ಚಿನ ಖರ್ಚಾದರೂ ಸಹ ಎರಡು ಪ್ರತಿಯೊಂದು ಸಾಲಕ್ಕೂ ಒಂದೊಂದು ಲೈನ್ ಹಾಕೊಳ್ಳೋದ್ರಿಂದ ನೀರಿನ ನಿರ್ವಹಣೆ ಇನ್ನೂ ಸಮಗ್ರವಾಗಿ ನಾವು ಇನ್ನೂ ಪರಿಣಾಮಕಾರಿಯಾಗಿ ನಾವು ಮಾಡ್ಕೋಬೋದು. ಈ ನಂತರ ಇನ್ನೊಂದು ನೀರು ಬೇಸಿಗೆಯಲ್ಲಿ ಹಾವಿಯಾಗಿ ಹೋಗುವಂಥದ್ದು ಇನ್ನೊಂದು ಸಮಸ್ಯೆ ಇದ್ದೇ ಇರುತ್ತೆ. ಯಾವುದೇ ರೀತಿ ನೀರು ಒದಗಿಸಿದ್ರು ಕೂಡ ಭೂಮಿ ಮೇಲೆ ಬಿದ್ದಂಥ ನೀರು ಹಾವಿಯಾಗುವಂಥ ಸಮಸ್ಯೆ ಇದ್ದೇ ಇರುತ್ತೆ. ಹಾಗಾಗಿ ಇದ್ರ ಮೇಲೆ ನಾವು ಹೊದಿಕೆ ಹಾಕಬೇಕು. ಎಲ್ಲಿ ನೀರು ಹನಿ ಇಡುತ್ತೋ ಅಥವಾ ಎಲ್ಲಿ ನೀರು ನಾವು ಬಿಡ್ತೀವೋ ಅಂಥ ಜಾಗದಲ್ಲಿ ಹೊದಿಕೆಗಳನ್ನು ಒಣಗಿರೋ ಹುಲ್ಲಾಗ್ಬೋದು ಅಥವಾ ಕಸಕಡ್ಡಿ ಆಗ್ಬೋದು. ಅಂದರೆ ಏನಂತಾರೆ, ನಾವು ಇಲ್ಲಿ ಕಳೆ ಹರಡದೇ ಇರುವಂಥ ಒಂದು ಬೆಳೆ ಉಳಿಕೆಗಳನ್ನು ನಾವು ತಗೋಬೇಕಾಗತ್ತೆ. ಅಂದರೆ ಬೆಳೆ ಉಳಿಕೆಗಳನ್ನು ಅಂಥವುಗಳನ್ನ ನಾವು ಹರಡಿದಾಗ ಭೂಮಿ ನೆನೆದಿರೋ ಜಾಗದಲ್ಲಿ ಇದನ್ನು ಹಾಕೋದ್ರಿಂದ ಆ ಜಾಗದಲ್ಲಿ ಬಿಸಿಯಾಗಿ ಹಾವಿಯಾಗುವಂಥ ಸಮಸ್ಯೆನ ನಾವು ತಪ್ಪಿಸ್ಬೋದು. ಇದನ್ನು ಇದ್ರ ಮೇಲೆ ನಾವೇನಾದ್ರು ತೆಳುವಾಗಿ ಮಣ್ಣು ಹಾಕಿದ್ರೆ ನಂತರ ಮುಂದಿನ ಕಾಲಕ್ಕೆ ಮುಂದಿನ ಹಂಗಾಮಲ್ಲಿ ಇದು ಗೊಬ್ಬರವಾಗಿ ಕೂಡ ಪರಿಣಾಮ ಆಗಿ ಭೂಮಿಗೂ ಒಳ್ಳೆಯದಾಗುತ್ತೆ. ಗೊಬ್ಬರವಾಗಿ ನಾವು ಅದನ್ನ ಪರಿವರ್ತಿಸ್ಕೋಬಹುದು. ಇದೇನು ಸಮಸ್ಯೆ ಆಗೋದಿಲ್ಲ. ಅದರಿಂದ ಪೋಷಕಾಂಶಗಳು ಲಭ್ಯ ಆಗುತ್ತೆ. ಇನ್ನು ಇತ್ತೀಚಿನ ದಿನದಲ್ಲಿ ಇನ್ನೊಂದು ಸಂಶೋಧನೆಯಲ್ಲಿ ಕಂಡು ಬಂದಿರೋದು ಅಂತಂದ್ರೆ ಒಳಪದರ ನೀರಾವರಿ ಅಂತ, ಸಬ್ಸರ್ಫೇಸ್ ಇರಿಗೇಷನ್ ಅಂತ ಹೇಳ್ತೀವಿ. ಇದನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ ಹೆಚ್ಚಿನ ಇನ್ನೂ ಪರಿಣಾಮಕಾರಿಯಾಗಿ ಹನಿ ನೀರಾವರಿಗಿಂತ ಇನ್ನೂ ಶೇಕಡ 20% ಹೆಚ್ಚು ಪರಿಣಾಮಕಾರಿಯಾಗಿ ನಾವು ನೀರು ಬಳಕೆ ಮಾಡ್ಕೋಬಹುದು ಅಂತ ಸಂಶೋಧನೆಯಿಂದ ತಿಳಿದು ಬಂದಿದೆ. ಇದನ್ನು ಮಾಡಬೇಕು ಅಂತಂತಂದ್ರೆ ಈ ನೀರಾವರಿ ಡ್ರಿಪ್ ಪೈಪ್ಗಳು ಏನಿರ್ತಾವಲ್ಲ, ಅದು ಗಿಡದ ಬುಡದಿಂದ 5-6 ಅಂಗುಲ ದೂರದಲ್ಲಿ ಒಂದು 4-8 ಅಡಿ ಆಳದಲ್ಲಿ ಇಟ್ಟು ಮಣ್ಣಿಂದ ಮುಚ್ಚಿಬಿಡಬೇಕು. ಇದರಲ್ಲಿ ಇನ್ನೊಂದು ಸಮಸ್ಯೆ ಬರ್ಬೋದು ಏನಂತಂದ್ರೆ, ಪೈಪ್ಗಳು ಒಳಗಡೆ ಇರೋದ್ರಿಂದ ಮಣ್ಣು ರಂಧ್ರಗಳಿಗೆ ಹೋಗಿ ಅಡ್ಡಿಪಡಿಸ್ಬೋದು ಅನ್ನೋದು, ನೀರು ಹರಿಯೋದಕ್ಕೆ ಅಡ್ಡಿಪಡಿಸ್ಬೋದು ಅಂತ. ಇದಕ್ಕೊಂದು ಪರಿಹಾರನೂ ಇದೆ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಮೇಲ್ಮೈ ಹಾಕುವಂಥ ಪೈಪ್ಗಳಿಗೆ ಕೊನೆಯಲ್ಲಿ ಎಂಡ್ ಪೈಪ್ ಹಾಕ್ಬಿಟ್ಬಿಡ್ತೀವಿ. ಅದ್ರ ಬದಲು ಈ ಮೇನ್ ಲೈನ್ ಏನು ಹಾಕಿರ್ತೀವಲ್ಲ ಅದಕ್ಕೆ ಸಮಾನಾಂತರವಾಗಿ ತೋಟದ ಇನ್ನೊಂದು ಕೊನೆಗೆ ಇನ್ನೊಂದು ಪೈಪ್ ಹಾಕಿ ಭೂಮಿ ಒಳಗಡೆ ಪೈಪ್ ಹಾಕಿ ಅದಕ್ಕೆ ಏರ್ ಔಟ್ ಮಾಡುವಂಥದ್ದು. ಮತ್ತು ಈ ಹನಿ ನೀರಾವರಿ ಪೈಪ್ಗಳೇನಿರ್ತಾವಲ್ಲ, ಲ್ಯಾಟ್ರಲ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ಆ ಪೈಪ್ ಒಳಗಡೆಗೆ ಸೇರಿಸ್ಬಿಡುವಂಥದ್ದು. ನಾವು ನೀರಾವರಿ ಮುಗಿದ ಮೇಲೆ ನೀರು ನಿಲ್ಲಿಸಿದ ತಕ್ಷಣ ಹಿಂದಕ್ಕೆ ಒತ್ತಡ ಬರುತ್ತೆ. ಆ ಹಿಂದೆ ಒತ್ತಡ ಬಂದಾಗ ಗಾಳಿ ಎಳ್ಕೊಂಡು ಇದು ಮಣ್ಣಿನ ಕಣಗಳು ಪೈಪ್ ಒಳಗಡೆ ಹೋಗೋದಿಲ್ಲ. ಇದು ಕೂಡ ಸಂಶೋಧನೆಯಿಂದ ತಿಳಿದು ದೃಢಪಟ್ಟಿದೆ. ಇನ್ನು ಮಳೆ ಪ್ರಮಾಣ ಕಡಿಮೆ ಇರೋದ್ರಿಂದ ಎಲ್ಲ ಕಡೆ, ಈಗ ಬರೀ ಬೇಸಿಗೆಗೆ ಅಂತಲ್ಲ, ಎಲ್ಲ ಕಡೆ ಕೂಡ ಮರಕಡ್ಡಿ ಬೇಸಾಯ ಮಾಡುವಂತ ಒಂದು ಹೊಸ ಪದ್ಧತಿ ಬರ್ತಾ ಇದೆ. ಇದರಲ್ಲಿ ಸಾಮಾನ್ಯವಾಗಿ 8-8 ಅಥವಾ 10-10 ದೂರದಲ್ಲಿ ಗಿಡಗಳನ್ನ ನಾವು ನಾಟಿ ಮಾಡಿಕೊಂಡು ಬರುವಂತ ಮಳೆನಲ್ಲೇ, ವಾರ್ಷಿಕವಾಗಿ ಬರುವಂತ ಮಳೆಯಲ್ಲೇ 3-4 ಬೆಳೆ ಒಳ್ಳೆ ಬೆಳೆನ ನಾವು ಪಡಿಬಹುದು. ಸಾಕಷ್ಟು ಇಳುವರಿ ಬರುತ್ತೆ. ಇಳುವರಿ 3-4 ಬೆಳೆ ತೆಗೆಯೋದಕ್ಕೆ ಅಷ್ಟು ಸೊಪ್ಪು ಬಳಸಿ ನಾವು ಒಳ್ಳೆ ಇದನ್ನು ಇಳುವರಿಯನ್ನು ಪಡ್ಕೋಬಹುದು. ರೇಷ್ಮೆ ಹುಳು ಸಾಕಣೆಯಿಂದ ಒಳ್ಳೆ ಇಳುವರಿ ಪಡಿಬಹುದು. ಇನ್ನು ಮುಖ್ಯವಾಗಿ ಈ ಹಿಪ್ಪನೇಳಿನಲ್ಲಿ ಈ ಕೆಲವೊಂದು ರೋಗಗಳು ಕೂಡ ಬೇಸಿಗೆಯಲ್ಲಿ ಬರ್ತವೆ ಅಂತ ತಾವು ತಿಳಿಸಿದ್ರಿ. ಹೌದು. ಈ ವಿವಿಧ ರೋಗಗಳು ಯಾವ್ಯಾವು ಅಂತೀರಿ? ತುಕ್ಕು ರೋಗ ಅಂತ ಒಂದು, ಮತ್ತೆ ಇನ್ನೊಂದು ಬೇರ್ಗಂಟು ರೋಗ. ಎಲ್ಲ ಬೇಸಿಗೆಯಲ್ಲಿ ಅಂತಲ್ಲ, ಇದು ವರ್ಷವಿಡೀ ಕಂಡು ಬಂದರೂ ಕೂಡ ಎರಡು ಕಡೆಗೆ ನಾವು ಹೆಚ್ಚು ಗಮನ ಕೊಡಬೇಕಾಗುತ್ತೆ ಬೇಸಿಗೆನಲ್ಲಿ. ಮುಖ್ಯವಾಗಿ ತುಕ್ಕು ರೋಗದ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಡ್ತೀರ? ಈ ರೋಗ ಚಳಿಗಾಲದಲ್ಲಿ ಶುರುವಾಗುತ್ತೆ ಬರೋದಕ್ಕೆ, ಆದರೆ ಬೇಸಿಗೆನಲ್ಲಿ ಕೂಡ ಮುಂದುವರಿಯುತ್ತೆ. ಎಲ್ಲಿ ನಮಗೆ ಫೆಬ್ರವರಿ ಇಂದ ಹಿಡಿದು ಏಪ್ರಿಲ್ವರೆಗೂ ಈ ರೋಗ ಕಂಡು ಬರುವಂಥ ಸಾಧ್ಯತೆ ಇದ್ದೇ ಇರುತ್ತೆ. ಈ ರೋಗದ ಲಕ್ಷಣಗಳಿಗೆ ಬಂದಾಗ ಪ್ರಾರಂಭದಲ್ಲಿ ತಿಳಿ ಕಂದು ಬಣ್ಣದ ಸಣ್ಣ ಚುಕ್ಕೆಗಳು ಎಲೆಗಳ ಮೇಲೆ ಕಾಣಿಸ್ಕೊಳ್ತವೆ. ಕ್ರಮೇಣ ಅವು ದೊಡ್ಡದಾಗ್ತವೆ. ದೊಡ್ಡದಾಗಿ ಎಳೆ ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗಿ ಹಣ್ಣೆಲೆ ಆಗಿ ಮತ್ತೆ ಉದುರೋಗುತ್ತೆ. ಈ ಒಂದು ಲಕ್ಷಣಗಳು ಹಣ್ಣಾದ ಅಥವಾ ಸ್ವಲ್ಪ ಹೆಚ್ಚಾಗಿ ಬೆಳೆದಂತ ಎಲೆಗಳು, ಬಲದಂತ ಎಲೆಗಳಿಗೆ ಈ ರೋಗ ಕಾಣಿಸ್ಕೊಳ್ಳೋದು ಹೆಚ್ಚು. ಎಲೆಗಳು ವಯಸ್ಸಾದಂತೆ ಈ ರೋಗನೂ ಜಾಸ್ತಿ ಆಗ್ತಾ ಇರುತ್ತೆ. ಅದು ಬೇಸಿಗೆನಲ್ಲಿ ಈ ಹಣ್ಣೆಲೆ ಆಗುವಂಥ ಸಂದರ್ಭ ಜಾಸ್ತಿ ಇರೋದ್ರಿಂದ ಈ ರೋಗ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಈ ತುಕ್ಕು ರೋಗದ ನಿರ್ವಹಣೆ ಹೇಗೆ ಅಂತೀರಿ? ಇದನ್ನಾದಷ್ಟು ನಾವು ಎಲೆಗಳು ಬಲಿಕೆ ಬಂದಿದ ತಕ್ಷಣ ನಾವು ರೇಷ್ಮೆ ಹುಳುಗಳಿಗೆ ಅದನ್ನು ಕಿತ್ತು ಬಳಸ್ಬಿಡೋದ್ರಿಂದ ಸಾಕಷ್ಟು ಸಮಸ್ಯೆಗಳನ್ನ ನಾವು ತಡೀಬೋದು. ಯಾವಾಗ ನಾವು ಎಲೆ ಕೊಯ್ಲು ಮಾಡೋದು ತಡವಾಗುತ್ತೋ ಅವಾಗ ಈ ಸಮಸ್ಯೆ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ರಾಸಾಯನಿಕವಾಗಿ ಹೇಳೋದಾದರೆ ಈ ಒಂದು ಬೆಳೆಗೆ ಈ ಕಾರ್ಬನ್ ಡೆಜಿಮ್, ಶಿಲೀಂದ್ರನಾಶಕ ಅಥವಾ ಕ್ಲೋರೋಥಯಾಲಿನಿಲ್ ಇವೆರಡನ್ನ ಎರಡಲ್ಲಿ ಒಂದನ್ನ ಒಂದು ಲೀಟರ್ಗೆ ಒಂದು ಗ್ರಾಮ್ನಂತೆ ಬೆರೆಸ್ಕೊಂಡು ನಾವು ಸಿಂಪರಣೆ ಮಾಡ್ಬೋದು. ಅಕಸ್ಮಾತ್ ಜಾಸ್ತಿ ಇದ್ದಾಗ ಮಾತ್ರ ಎರಡನೇ ಸಿಂಪರಣೆ ಒಂದು 10-15 ದಿನ ಬಿಟ್ಟು ಮಾಡಬಹುದು. ಯಾವುದೇ ತರ ಮಾಡಿದಾಗಲೂ ಕೂಡ ಕೊನೆ ಸತಿ ಸಿಂಪರಣೆ ಮಾಡ್ತೀವಲ್ಲ ಆಗ ಒಂದು 10 ದಿನ ನಾವು ಈ ಒಂದು ಎಲೆಗಳನ್ನ ರೇಷ್ಮೆ ಹುಳುಗಳಿಗೆ ಬಳಸಕ್ ಆಗೋದಿಲ್ಲ, ಯಾಕೆಂದ್ರೆ ಅದು ವಿಷ ಆಗಿರ್ಬೋದು. ಇನ್ನೊಂದು ತಾವು ತಿಳಿಸಿದ್ದು ಬೇರುಗಂಟು ರೋಗ ಅಂತ ಅಂದು, ಇದರ ಲಕ್ಷಣಗಳು ಹೇಗಿರ್ತವೆ ಅಂತ? ಇದು ಬೇರುಗಂಟು ರೋಗ ಒಂದು ಜಂತು ಹುಳುಗಳಿಂದ ಬರುವಂಥದ್ದು, ಬೇರುಗಳನ್ನ ಇದು ಹೋಗಿ ಗಂಟು ಮಾಡಿಕೊಳ್ತವೆ. ಇದು ವರ್ಷವಿಡೀ ಕಂಡ್ರೂ ಕೂಡ ಬೇಸಿಗೆನಲ್ಲೂ ಇದಿರೋದ್ರಿಂದ ಇದ್ರ ಸಮಸ್ಯೆ ಬಗ್ಗೆ ನಾವು ಸ್ವಲ್ಪ ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಯಾಕೆ ಅಂತಂದ್ರೆ ಅದ ಲಕ್ಷಣಗಳನ್ನ ಗಮನಿಸಿದಾಗ ಏನಾಗುತ್ತೆ, ನಾವು ಸಾಮಾನ್ಯವಾಗಿ ಕಡ್ಡಿ ಕಟಾವು ಮಾಡಿದಾಗ ಚಿಗುರು ಹೊಡೆಯೋದು ತಡವಾಗುತ್ತೆ. ಇಂಥ ಸಮಸ್ಯೆ ಇರೋ ಗಿಡಗಳಿಗೆ ಆರೋಗ್ಯವಾಗಿರುವಂಥ ಗಿಡಗಳು ಪಕ್ಕದಲ್ಲೇ ಇರ್ತವೆ, ಅವು ಚೆನ್ನಾಗಿ ಬರ್ತಿರ್ತವೆ. ಈ ಒಂದು ಗಂಟು ರೋಗ ಸಮಸ್ಯೆ ಇರುವಂಥ ಗಿಡಗಳು ತಡವಾಗಿ ಚಿಗುರು ಹಿಡಿತವೆ. ಆಮೇಲೆ ಚಿಗುರು ಹೊಡೆದ್ರೂ ಕೂಡ ಎಲೆ ಚಿಕ್ಕದಾಗಿರುತ್ತೆ, ಬೆಳವಣಿಗೆ ನಿಧಾನ ಆಗುತ್ತೆ, ಮತ್ತು ಎಲೆಗಳು ಬೇಗ ಹಣ್ಣಾಗ್ಬಿಡ್ತವೆ. ಪಕ್ಕಕ್ಕೆ ಆಗೋಕೆ ಅದು ಬಲಿಯಕ್ಕೆ ಮುಂಚೆನೆ ಹಣ್ಣಾಗಿ ಎಲೆಗಳು ಉದುರಕ್ಕೆ ಶುರುವಾಗುತ್ತೆ, ಮತ್ತು ಅಂಚುಗಳಲ್ಲಿ ಒಣಗಕ್ಕೆ ಶುರುವಾಗುತ್ತೆ. ಇದೆಲ್ಲ ಸಮಸ್ಯೆಗಳು ಯಾಕೆ ಅಂತಂದರೆ ಬೇರಲ್ಲಿ ಗಂಟಿರೋದ್ರಿಂದ ಆ ನೀರಿನ ಒಂದು ಲಭ್ಯತೆ, ಪೋಷಕಾಂಶಗಳ ಲಭ್ಯತೆ ಎರಡೂ ಕಡಿಮೆ ಆಗಿ ಈ ಗಿಡ ಸೊರಗು ಲಕ್ಷಣಗಳನ್ನು ತೋರಿಸ್ಕೊಳ್ಳುತ್ತೆ. ಗಿಡಗಳು ಕುಳಗಾಗ್ತವೆ, ಕುಳಗಾಗ್ತವೆ, ಬೆಳವಣಿಗೆ ಇರೋದಿಲ್ಲ, ಎಲೆ ಬಾಡಕ್ಕೆ ಶುರುವಾಗುತ್ತೆ, ಉದುರಕ್ಕೂ ಶುರುವಾಗುತ್ತೆ. ಈ ಒಂದು ಗಂಟು ರೋಗದ ನಿರ್ವಹಣೆ ಹೇಗೆ ಅಂತೀರಾ, ಬೇರೆ ಬರುವಂತ ಗಂಟು ರೋಗದ ನಿರ್ವಹಣೆ? ಇದಕ್ಕೆ ನಾವು ಸಮಗ್ರ ನಿರ್ವಹಣಾ ಪದ್ಧತಿಗಳು ಅಂತ ಹೇಳ್ತೀವಲ್ಲ, ಅದನ್ನ ಅಳವಡಿಸ್ಕೊಂಡ್ರೆ ಹೆಚ್ಚು ಸಮಂಜಸ. ಅಂದ್ರೆ ಯಾವುದೇ ಒಂದು ಕ್ರಮದಿಂದ ಇದನ್ನ ನಾವು ತೆಗೆದುಕೊಳ್ಳೋದಿಲ್ಲ. ಮೂಲ ಕಾರಣ ಅಂತಂದ್ರೆ ಇದು ಮಣ್ಣಲ್ಲಿರುವಂತ ಸಮಸ್ಯೆ, ಬಹಳಷ್ಟು ಬೇಗ ನಾವು ಆ ಸಮಸ್ಯೆನ ನಿವಾರಿಸಕ್ಕೆ ಆಗೋದಿಲ್ಲ. ಹಾಗಾಗಿ ಎಲ್ಲ ಒಂದು 4-5 ಕ್ರಮಗಳನ್ನು ನಾನು ಏನು ಹೇಳಿ ತಿಳಿಸ್ತೀನಲ್ಲ, ಅದನ್ನು ಎಲ್ಲ ಕ್ರಮಗಳನ್ನು ಒಂದಾದ ಮೇಲೊಂದು ಆ ಕಾಲಕ್ಕೆ ತಕ್ಕಂಗೆ ಅದನ್ನು ಅನುಸರಿಸ್ಕೊಳ್ತಾ ಹೋದ್ರೆ ಈ ಸಮಸ್ಯೆನ ನಾವು ಕಡಿಮೆ ಮಾಡ್ಕೋಬಹುದು. ನಾವು ನಾಟಿ ಮಾಡೋಕ್ಕೆ ಮುಂಚೆನೆ ನಾವು ಕಡ್ಡಿಗಳನ್ನ ಆಯ್ಕೆ ಮಾಡ್ತೀವಲ್ಲ, ಆವಾಗ ನಾವು ಎಲ್ಲ ಯಾವ ತೋಟದಿಂದ ಆಯ್ಕೆ ಮಾಡ್ತೀವೋ ಆ ತೋಟದಲ್ಲಿ ಈ ಸಮಸ್ಯೆ ಇರಬಾರ್ದು ಅನ್ನೋದನ್ನು ಕೂಡ ನಾವು ಗಮನ ಇಟ್ಕೋಬೇಕು. ಬೇರ್ಗಂಟು ರೋಗ ಇರಬಾರ್ದು, ಬೇರ್ಗಂಟು ರೋಗ ಆ ತೋಟಗಳಲ್ಲಿ ಇರಬಾರ್ದು. ಇದು ಕಳೆಗಳಲ್ಲಿ ಬಹಳಷ್ಟು ಬೇರೆ ಕಳೆಗಳಿಗೆ ಮತ್ತು ಇತರೆ ಬೆಳೆಗಳು ಯಾವ ರೀತಿ ಟೊಮೊಟೊ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು, ಇಂಥ ಬೆಳೆಗಳಲ್ಲಿ ಕೂಡ ಇದೇ ರೋಗಾಣು ಆಶ್ರಯ ಪಡೆದಿರುತ್ತೆ. ಈ ಜಂತುಗಳು ಅಲ್ಲಿ ಕೂಡ ಆಶ್ರಯ ಪಡೆದ ಅಂಥ ತೋಟಗಳು ಸುತ್ತಮುತ್ತ ಇದ್ದು ಅಥವಾ ಅಂಥ ತೋಟದಲ್ಲೇ ನಾವು ಮತ್ತೆ 27 ನಾವು ನಾಟಿ ಮಾಡಬೇಕಾದ್ರೆ ಅವುಗಳ ನಿರ್ವಹಣೆ ಮೊದಲಿಗೆ ಆ ಮಣ್ಣಿನ ನಾವು ಸರಿಯಾದ ರೀತಿಯಲ್ಲಿ ಉಪಚಾರ ಮಾಡಿ ನಂತರ ನಾವು ನಾಟಿ ಮಾಡಬೇಕು. ಉಪಚಾರದ ಮಾತು ಬಂದಾಗ ಆಮೇಲೆ ಹೇಳ್ತೀನಿ. ಇದು ಒಂದು. ಇನ್ನು ಎರಡನೇದು ಅಂತಂದರೆ ಇದಕ್ಕೆ ಶತ್ರು ಸಸ್ಯಗಳು ಕೆಲವು ಇರ್ತವೆ, ಬಯಲಾಜಿಕಲ್ ಕಂಟ್ರೋಲಲ್ಲಿ ಶತ್ರು ಸಸ್ಯಗಳು ಅಂತ ಹೇಳ್ತೀವಿ, ಜೈವಿಕ ನಿಯಂತ್ರಣ. ಕಂಡ್ರೆ ಆಗಲ್ಲ, ಓಕೆ. ಇವುಗಳನ್ನ ಕಂಡ್ರೆ ಈ ಬೇರ್ಗಂಟು ಜಂತುಗಳಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಅಂತವು ಅಂತಂದ್ರೆ ಒಂದು ಚೆಂಡು ಹೂವು, ಇನ್ನೊಂದು ಸಾಸಿವೆ ಗಿಡ. ಸಾಸಿವೆ ಗಿಡ ಸಿಗ್ಲಿಲ್ಲ ಅಂದ್ರೂ ಕೂಡ ಚೆಂಡು ಹೂವು ಸಾಮಾನ್ಯವಾಗಿ ಎಲ್ಲಾ ಕಡೆನೂ ತೋಟಗಾರಿಕೆ ಪ್ರದೇಶಗಳಲ್ಲಿ ಸಿಕ್ಕೇ ಸಿಗುತ್ತೆ. ಅಂತ ಚೆಂಡು ಹೂಗಳನ್ನ ಪ್ರತಿಯೊಂದು ಸಾಲಿನ ನಡುವೆ ಒಂದು 3-4 ಹಿಪ್ಪನೇಳೆ ಗಿಡಕ್ಕೆ ಒಂದು ಅಥವಾ 2 ಗಿಡಗಳನ್ನ ಹಾಕಿ ಬಿಟ್ಬಿಟ್ರೆ ಅದ್ರಲ್ಲಿ ವಿಶೇಷ ಏನಂತಂದ್ರೆ ಈ ಒಂದು ಚೆಂಡು ಹೂವದ ಬೇರಿಗೆ ಈ ಜಂತುಗಳು ಆಕರ್ಷಣೆ ಆಗಿ ಆ ಬೇರಕ್ಕೆ ಹೋದಾಗ ಅಲ್ಲಿ ಒಕ್ಕದ ಮೇಲೆ ಆ ಬೇರ ಆ ಸಸ್ಯದಲ್ಲಿರುವಂತಹ ಅಂಶಗಳು, ರಾಸಾಯನಿಕ ಅಂಶಗಳು ಇದಕ್ಕೆ ವಿಷವಾಗಿ ಅವು ಅಲ್ಲೇ ಸತ್ತೋಗ್ತವೆ. ಅವುಗಳನ್ನು ಅಷ್ಟು ಮಾತ್ರ ನಾವು ಖಂಡಿತವಾಗ್ಲೂ ನಾವು ನಿಯಂತ್ರಣಕ್ಕೆ ತರಬಹುದು. ಇದಾದ್ಮೇಲೆ ಅದನ್ನ ನಾವು ಆ ಗಿಡಗಳು ಬೆಳೆದು ಚೆಂಡುವ ಬಿಟ್ಟಾಗ ಚೆಂಡುವ ತಗೊಂಡು ನಾವು ನಂತರ ಬೇಕಾದ್ರೆ ಆ ಗಿಡ ಬೇರ್ ಸಮೇತ ಕಿತ್ತು ಸುಟ್ಟು ಹಾಕ್ಬಿಡ್ಬೇಕು. ಇದು ಒಂದ್ ರೀತಿಯಲ್ಲಿ ನಾವು ಈ ಒಂದು ಜಂತುಹುಳುಗಳ ಸಂಖ್ಯೆಯನ್ನ ನಾವು ತೋಟದಲ್ಲಿ ಕಡಿಮೆ ಮಾಡ್ಕೋಬಹುದು. ಮುಖ್ಯವಾದ ಕಾರಣ ಇನ್ನೊಂದು ಸಾವಯವ ಪದಾರ್ಥ ಮತ್ತೆ ಕಡಿಮೆ ಇರುವಂತಹ ಭೂಮಿಗಳು ಮತ್ತೆ ಮರಳು ಮಣ್ಣು ಜಾಸ್ತಿ ಇರುವಂತಹ ಭೂಮಿಗಳಲ್ಲಿ ಈ ಸಮಸ್ಯೆ ಜಾಸ್ತಿ ಇರುತ್ತೆ. ಅಂತ ಸಂದರ್ಭದಲ್ಲಿ 2 ಅಂಶಗಳನ್ನ ನಾವು ಮಾಡ್ಕೋಬಹುದು. ಒಂದು, ಮರಳಿನಾಂಶ ಜಾಸ್ತಿ ಇದ್ದಾಗ ಕೆರೆಗೋಡೆ ಏನಾದ್ರು ಸಿಕ್ಕಿದ್ರೆ ಬಂಕ ಮಣ್ಣು ಅಥವಾ ಜೇಡಿ ಮಣ್ಣು ಅಂತ ಹೇಳ್ತೀವಿ, ಅಂತ ಮಣ್ಣು ಸಿಕ್ಕರೆ ಅದನ್ನು ನಾವು ಮಿಶ್ರ ಮಾಡ್ಕೊಳ್ಳೋದ್ರಿಂದ ಮರಳಿನಾಂಶ ಕಡಿಮೆ ಮಾಡ್ಕೋಬಹುದು. ಎರಡನೇದಾಗಿ ಸಾವಯವ ಪದಾರ್ಥ ಕಡಿಮೆ ಇರೋದ್ರಿಂದ ಕೊಟ್ಟಿಗೆ ಗೊಬ್ಬರ ಕಡ್ಡಾಯವಾಗಿ ಬಳಸಲೇಬೇಕು. ನಿರ್ದಿಷ್ಟ ಪ್ರಮಾಣ, ಎಕರೆ ಕನಿಷ್ಠ 8-10 ಟನ್ ಅಂತ ಹೇಳ್ತೀವಿ, ಎರಡು ಕಂತುಗಳಲ್ಲಿ ಕೊಡಬೇಕು ಅಂತ. ಅದಕ್ಕಿಂತ 4-5 ಟನ್ ಹೆಚ್ಚು ಕೊಟ್ಟರು ಕೂಡ ತೊಂದರೆ ಇಲ್ಲ. ಇದರ ಜೊತೆಗೆ ಮಳೆಗಾಲಕ್ಕೆ ಮಳೆಗಳು ಬರುವಂತಹ ಸಮಯಕ್ಕೆ ಹೊಂದ್ಕೊಂಡು ನಾವು ಹಸಿರೆಲೆ ಗೊಬ್ಬರಗಳನ್ನ ಬೆಳೆದು ಮಣ್ಣಿಗೆ ಅಳವಡಿಸ್ಕೊಳ್ಳೋದ್ರಿಂದ ಈ ಒಂದು ಸಾವಯವ ಪದಾರ್ಥ ಜಾಸ್ತಿ ಆಗಿ ಆ ಸಾವಯವ ಪದಾರ್ಥ ಹಸಿರೆಳೆ ಗೊಬ್ಬರ ಹಾಕೋದ್ರಿಂದ ಏನು ವಿಶೇಷ ಅಂತಂದ್ರೆ ಅದು ಆ ಕೊಳಿಬೇಕಾದ್ರೆ, ಹಸಿರು ಪದಾರ್ಥ ಕೊಳಿಬೇಕಾದ್ರೆ ಕೆಲವು ಆಮ್ಲಗಳು ಹೊರಗಡೆಗೆ ಬರ್ತವೆ. ಈ ಆಮ್ಲಗಳು ಈ ಜಂತುಹುಳುಗಳಿಗೆ ತೊಂದರೆ ಆಗುತ್ತೆ, ಅವು ಸ್ವಲ್ಪ ಅವುಗಳ ಸಂಖ್ಯೆ ಕಡಿಮೆ ಮಾಡ್ಕೋಬಹುದು. ಇದು ಇಷ್ಟು ನಾವು ಸಮಗ್ರವಾಗಿ ಪಡ್ಕೊಳ್ಳುವಂಥದ್ದು. ಇದು ಇನ್ನು ತಲಗಟ್ಪುರದಿಂದ ಅಂದ್ರೆ ನಮ್ಮ ರೇಷ್ಮೆ ಕೃಷಿ ಸಂಶೋಧನಾ ಅಭಿವೃದ್ಧಿ ಸಂಸ್ಥೆ ಇದೆಯಲ್ಲ, ಅವರು ಸರಿ ನಿಮಾಟಿಗಾರ್ಡ್ ಅಂತ ಒಂದು ಜೈವಿಕ ಜಂತುನಾಶಕವನ್ನ ಬಿಟ್ಟಿದ್ದಾರೆ. ಅದನ್ನ ಬಳಸ್ಕೊಳ್ಳೋ ರೀತಿನೂ ಹೇಳ್ಬಿಡ್ತೀನಿ. ಇದು 1 ಎಕರೆಗೆ 2 ಕೆಜಿ ಅಷ್ಟು ಬೇಕಾಗತ್ತೆ. ಅದ್ರಲ್ಲಿ 1 ಕೆಜಿನ ನಾವು 20-25 ಕಿಲೋಗ್ರಾಂ ಬೇವಿನಿಂಡಿ ಅದ್ರ ಜೊತೆ ಬೆರೆಸ್ಬಿಟ್ಟು ಅದ್ರಲ್ಲಿ ಒಂದ್ 25% ನೀರಿನ ಅಂಶ ಅಂದ್ರೆ ಒಂದೈದು 4-5 ಲೀಟರ್ ನೀರು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಮತ್ತೆ 3-4 inch ದಪ್ಪಕ್ಕೆ ಒಂದು ಪದರದಲ್ಲಿ ಮಾಡಿ ಒಂದು ನೆರಳಲ್ಲಿ ಒಂದು ವಾರ ಅದನ್ನು ಹರಡ್ಬಿಟ್ಟು ಹಾಗೆ ಬಿಡಬೇಕು. ಅದ್ರ ಮೇಲೆ ಒಂದು ತೇವ ಮಾಡಿದಂತ ಗೋಣಿ ತಾಟಿದ್ರೆ ಹಾಕಿದ್ರೆ ಒಳಗಡೆಗೆ ಈ ಏನು ಶ್ರೀನಿಮಠಗಾಡಲ್ಲಿ ಅಂತ ಜೈವಿಕ ಅಂಶ ಇರುತ್ತಲ್ಲ ಅದು ವೃದ್ಧಿ ಆಗುತ್ತೆ. ಒಂದು ವಾರದ ನಂತರ ಅದನ್ನ 400-500 kg ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಅದನ್ನ ಗಿಡಗಳ ಆಸ್ ಪಾಸಲ್ಲಿ ಸ್ವಲ್ಪ ಹಾಕಬೇಕು. ನಂತರ ಉಳಿದಿರೋಂತ 8-10 ನಾವು ಕೊಟ್ಟಿಗೆ ಗೊಬ್ಬರ ಅಂತೀವಲ್ಲ ಅದನ್ನ ನಂತರ ಭೂಮಿಗೆ ಎಲ್ಲಾ ಕಡೆ ಹರಡಬೇಕಾಗತ್ತೆ. ಆವಾಗ ಈ ಜಂತುಹುಳುಗಳ ಒಂದು ತೊಂದರೆ ಕಡಿಮೆ ಆಗುತ್ತೆ. ಇದಲ್ಲದೆ ತೀರಾ ತೊಂದರೆ ಇದೆ ಮತ್ತೆ ತಕ್ಷಣಕ್ಕೆ ನಾವು ಈ ಸಮಸ್ಯೆ ನಿವಾರಣೆ ಮಾಡಬೇಕು ಅಂದಾಗ ಮಾತ್ರ ನಾವು ಈ ರಾಸಾಯನಿಕ ಪದ್ಧತಿಗೆ ಹೋಗಬೇಕಾಗುತ್ತೆ. ಅದು ಯಾವುದು, ಈ ಕಾರ್ಬೋಫ್ಯೂರಾನ್ ಅಂತ ಸಿಗುತ್ತೆ, 3G ಅಂತ ಹರಳುಗಳು. ಇದನ್ನ ನಾವು 1 acre ತೋಟ ಈಗಾಗಲೇ ಸ್ಥಾಪನೆ ಆಗಿರುವಂತಿದ್ದಾದ್ರೆ ಅದ್ರಲ್ಲಿ ನಾವು 2-3 kg ಜಾಸ್ತಿ ಬೆಳೆಸ್ಕೋಬಾರದು. ಯಾಕಂದ್ರೆ ಹುಳಕ್ಕೆ ಬಹಳ ಇದು ವಿಷಕಾರಿ, ಹುಳುಗಳಿಗೆ ಬಹಳ ತೊಂದರೆ ಆಗುತ್ತೆ. ನಂತರ ಈ ಮಳೆಗಾಲದಲ್ಲಿ ಮಣ್ಣಲ್ಲಿ ಚೆನ್ನಾಗಿ ತೇವಾಂಶ ಇರಬೇಕು. 2-3 kg ಕಾರ್ಬೋಫ್ಯೂರಾನ್ ಹರಳುಗಳನ್ನ ಮಣ್ಣಲ್ಲಿ ಹಾಕ್ಬಿಟ್ಟು ಮುಚ್ಚಿ ಅದು ಕರಗೋದಕ್ಕೆ ಸಾಕಷ್ಟು ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಮಳೆಗಾಲದಲ್ಲಿ ಹಾಕಿದಾಗ ತೊಂದರೆ ಆಗಲ್ಲ ಅಂತ ಹೇಳೋದು. ಅದು ಚೆನ್ನಾಗಿ ಕರಗದ ಮೇಲೆ ಅದು ಹರಳೇ ಇಲ್ಲ, ಉಳ್ಕೊಂಡಿಲ್ಲ ಮಣ್ಣಲ್ಲಿ ಅಂದಾಗ ಮಾತ್ರ ಅಲ್ಲಿಂದ ಮತ್ತೆ 45 ಇದ್ರ ವಿಷ ಎಲೆನಲ್ಲಿರುತ್ತೆ. ಹಾಗಾಗಿ ಹುಳು ಸಾಕಣೆ ಮಾಡಬೇಕಾದ್ರೆ ಈ ಒಂದು ರಾಸಾಯನಿಕ ಬಳಸ್ಕೊಳ್ಳುವಾಗ ಬಹಳ ಎಚ್ಚರಿಕೆ ವಹಿಸಬೇಕು. ಇನ್ನು ಹೊಸದಾಗಿ ನಾಟಿ ಮಾಡುವಂತ ತೋಟಗಳಲ್ಲಿ ಈಗಾಗಲೇ ಆತರ ಅಕಸ್ಮಾತ್ ಟೊಮೊಟೊ ಬೆಳೆದಿರ್ಬೋದು, ಬದನೆ ಬೆಳೆದಿರ್ಬೋದು, ಅಂತ ತೋಟಗಳಲ್ಲಿ ಈ ಒಂದು ಜಂತುಹುಳುಗಳ ಸಮಸ್ಯೆ ಇದ್ದಾಗ ಅಥವಾ ಮುನ್ನೆಚ್ಚರಿಕೆಯಾಗಿ ನಾವು ಕಾರ್ಬೋಫ್ಯೂರಾನ್ ಅನ್ನ 30 kg ವರೆಗೂ ಬಳಸಬಹುದು 1 acre. ಅವಾಗ ತೋಟ ಎಲ್ಲ ಹರಡಿ ಚೆನ್ನಾಗಿ ನೀರು ಹಾಯಿಸ್ಬಿಟ್ಟು ಅದನ್ನ ಚೆನ್ನಾಗಿ ಕರಗಾಕ್ಬಿಟ್ಟು ತೋಟ ಸ್ಥಾಪನೆ ಮಾಡಿ ನಂತರ ನಾವು ಮೊದಲನೇ ಎಲೆ ಕೊಯ್ಲು ಮಾಡ್ಬೇಕಾದ್ರೆ ಸುಮಾರು 6-7 ತಿಂಗಳವರೆಗೂ ಆಗ್ಬೋದು. ಅಂತ ಸಂದರ್ಭದಲ್ಲಿ ಈ ಒಂದು ರಾಸಾಯನಿಕದ ವಿಷಕಾರಿ ಅಂಶಗಳು ರೇಷ್ಮೆ ಹುಳುಗೆ ತಲುಪಲ್ಲ. ಇವು ಇಷ್ಟು ಮುನ್ನೆಚ್ಚರಿಕೆ ಕ್ರಮ ವಹಿಸಿಕೊಂಡು ನಾವು ಈ ಜಂತುಹುಳುಗಳನ್ನು ನಾವು ನಿರ್ವಹಣೆ ಮಾಡಬಹುದು. ಇನ್ನು ಮುಖ್ಯವಾಗಿ ಈ ಬೇಸಿಗೆಯಲ್ಲಿ ಕಂಡುಬರುವಂತ ವಿವಿಧ ಕೀಟಗಳ ಬಾಧೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? 2 ವಿಧವಾದಂತ ಕೀಟಗಳು ನಾವು ಬೇಸಿಗೆನಲ್ಲಿ ಗಮನಿಸ್ತೀವಿ ಬಹಳ ಮುಖ್ಯವಾಗಿ. ಒಂದು ತುಕ್ರ ಅಥವಾ ಎಲೆ ಮುಂದೂಡು ರೋಗ ಅಂತ ಹೇಳ್ತೀವಿ, ಅದು ಒಂದು. ಇನ್ನೊಂದು ಟ್ರಿಪ್ಸ್ ನುಶಿ ಅಂತ. ಇನ್ನು ಕೆಲವು ಕಡೆಗೆ ಈ ಶಲ್ಕ ಕೀಟಗಳು ಸ್ಕೇಲ್ಸ್ ಅಂತ ಹೇಳ್ತೀವಿ, ಅದು ಕೂಡ ಕಂಡು ಬರುತ್ತೆ. ಅದರಲ್ಲಿ ತುಕ್ರ ಅಥವಾ ಈ ಎಲೆ ಮುದುಡು ಒಂದು ಕೀಟ ಅಂತೀವಲ್ಲ, ಇದರ ಲಕ್ಷಣಗಳು ಹೇಗಿರ್ತವೆ ಮತ್ತೆ ಈ ಕಾರಣ ಏನು ಅಂತೀರ ಇದು ಬರೋದಕ್ಕೆ? ಇದು ಈ ಎಲೆ ಮುದುಡು ರೋಗ ಅಥವಾ ಈ ತುಕ್ರ ರೋಗ ಅಂತ ಹೇಳ್ತೀವಲ್ಲ, ಇದು ಬರುವುದು ಈ ಬೂಸ್ಟ್ ಅಥವಾ ತುಪ್ಪಳ ತಿಗಣಿ ಅಂತ ಹೇಳ್ತೀವಿ. ಇದಕ್ಕೆ ಬಿಳಿ ಹುತ್ತಿನ ತೆಗಣೆ ಅಂತಾನು ಹೇಳ್ತಾರೆ. ಇದು ಸಾಮಾನ್ಯವಾಗಿ ಬೇರೆ ಆಶ್ರಯ ಸಸ್ಯಗಳಿರ್ತವೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಸುತ್ತಮುತ್ತ ನಾವೇನಾದ್ರೂ ದಾಳಿಂಬೆ ತೋಟ, ಚೇಪೆ ತೋಟ ಅಥವಾ ದಾಸವಾಳ ತೋಟ, ದಾಸವಾಳದ ಹೂಗಳು ಇಂಥ ಕಡೆ ಇದ್ರು ಕೂಡ ಅಂತ ಕಡೆನೂ ಆ ಒಂದು ಗಿಡಗಳ ಮೇಲೆ ಕೂಡ ಈ ಒಂದು ಕೀಟ ಬೆಳೀತಾ ಇರುತ್ತೆ. ಹಾಗಾಗಿ ಇದು ವರ್ಷವಿಡಿ ಅಲ್ಲೆಲ್ಲ ಇದ್ದಾಗ ಇದು ನಮ್ಮ ತೋಟಕ್ಕೆ ಬರುವಂತ ಸಾಧ್ಯತೆ ಹೆಚ್ಚು, ಆದ್ರೆ ಬೇಸಿಗೆನಲ್ಲಿ ಹೇಳಿದ್ರೆ ತೊಂದರೆ ಜಾಸ್ತಿ ಕಾಣಿಸ್ಕೊಡುತ್ತೆ. ಅಂದ್ರೆ ಈ ಒಂದು ಈ ಬೂಸ್ಟ್ ತೆಗಣೆ ಹಾವಳಿಯ ಲಕ್ಷಣಗಳು ಹೇಗಿರ್ತವೆ ಅಂತೀರ? ಇವು ರಸ ಇರುವಂತ ಒಂದು ಕೀಟಗಳು. ಹೌದು, ಇದು ಮೃದುವಾಗಿರುವಂತ ಭಾಗಗಳು ಅಂದ್ರೆ ಎಲೆ ಎಳಸಾಗಿರುವಂತ ಎಲೆಗಳು, ಮೃದುವಾಗಿರುವಂತ ಕಾಂಡಗಳು ಅಥವಾ ಎಲೆ ಬುಡದಲ್ಲಿ ಸೇರ್ಕೊಂಡು ಒಂದೇ ಜಾಗದಿಂದ ಅವುಗಳ ಕೊಂಡಿಯಂತ ಬಾಯಿಯಿಂದ ರಸ ಹೇರ್ಕೊಳ್ತಾ ಇರ್ತವೆ. ಈ ರೀತಿ ರಸ ಹೇರ್ಕೊಳ್ಳೋದ್ರಿಂದ ಮುಖ್ಯವಾಗಿ ಕಾಣಿಸುವಂತ ಲಕ್ಷಣಗಳು ಈ ಕುಡಿ ಭಾಗ ದಪ್ಪ ಆಗ್ಬಿಟ್ಟು ಚಪ್ಟೆ ಆಗತ್ತೆ. ರಂಬೆಗಳು, ಸಣ್ಣ ಎಲೆಸಾಗಿರುವಂತ ರಂಬೆಗಳು ದಪ್ಪ ಆಗಿ ಚಪ್ಟೆ ಆಗ್ತವೆ. ಮತ್ತೆ ಎಲೆಗಳ ನಂತರ ಅಂತರ ಕಡಿಮೆ, ಗಿಣ್ಣು ಕುಗ್ಗುತ್ತೆ, ಹತ್ರ ಹತ್ರ ಬರ್ತವೆ ಎಲೆಗಳು. ಮತ್ತೆ ಎಲೆಗಳು ಗಾಢವಾದಂತ ಹಸಿರು ಬಣ್ಣಕ್ಕೆ ತಿರುಗ್ತವೆ, ಬೇಗ ಹಣ್ಣಾಗ್ಬಿಡ್ತವೆ, ಹಳದಿ ಬಣ್ಣಕ್ಕೆ ತಿರುಗ್ತವೆ, ಮಾತ್ರ ಉದುರೋಗ್ತವೆ. ಅಂದ್ರೆ ಇಳುವರಿ ಕಡಿಮೆ, ಇಳುವರಿ ಕಡಿಮೆ ಆಗುತ್ತೆ, ಬೆಳವಣಿಗೆ ಕುಂಠಿತ ಆಗುತ್ತೆ. ಇವು ಮುಖ್ಯವಾದ ಲಕ್ಷಣಗಳು. ಅಂದ್ರೆ ಇನ್ನ ನಿರ್ವಹಣೆಗೆ ನಾವು ಏನ್ ಕ್ರಮ ಅನುಸರಿಸಬಹುದು ಅಂತೀರ ಈ ಬೂಸ್ಟಿಗಿಡ? ಇದಕ್ಕೂ ಕೂಡ ನಾವು ಸಮಗ್ರ ನಿರ್ವಹಣೆ ಪದ್ಧತಿಗಳನ್ನ ಅಳವಡಿಸ್ಕೊಳ್ಬೇಕು. ಬಾಧೆ ಪಡ್ತಾ ಇರುವಂತ ಎಲೆಗಳಲ್ಲಿ ಈ ಕುಡಿ, ಎಲ್ಲಿ ನಮ್ಗೆ ಈ ಸಮಸ್ಯೆಗಳು ಕಾಣಿಸ್ತವಲ್ಲ, ಅಂತ ಕುಡಿಗಳನ್ನ ಕಿತ್ತುಬಿಟ್ಟು ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ನಂತರ ಅದನ್ನ 5% ಸೋಪ್ ಸೊಲ್ಯೂಷನ್ ಅಲ್ಲಿ ಸಾಬೂನು ದ್ರಾವಣದಲ್ಲಿ ಹಾಕಿ ಅವುಗಳನ್ನ ನಾಶಪಡಿಸಿ ನಂತರ ಅದನ್ನ ಭೂಮಿಗೆ ಸೇರಿಸ್ಬಿಡ್ಬೇಕು, ಭೂಮಿಯಲ್ಲಿ ಹೂತಾಕ್ಬೇಕು. ಈಗಾಗಲೇ ಹೇಳಿದ್ನಲ್ಲ, ಆಶ್ರಯ ಸಸ್ಯಗಳು ಕೆಳವಿರುತ್ತವೆ, ದಾಸವಾಳ ಆಗ್ಬೋದು, ದಾಳಿಂಬೆ ತೋಟಗಳ ಸುತ್ತಮುತ್ತ ಇರ್ಬೋದು, ಸೀವೆ ತೋಟಗಳಿರ್ಬೋದು, ಅಂತ ಕಡೆ ನಾವು ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ವಹಿಸ್ಕೋಬೇಕಾಗುತ್ತೆ. ಈ ದಾಸವಾಳ ಅಂತವೇನಾದ್ರೂ ತೋಟದ ಪಕ್ಕನೇ ಇದ್ದು ಅಥವಾ ಕ್ರೋಟಾನ್ ಅಂತ ಈ ಅಲಂಕಾರಿಕ ಗಿಡಗಳು ಅಂತವು ಏನಾದ್ರು ಸುತ್ತಮುತ್ತ ಏನಾದ್ರು ಇದ್ರೆ ಅಂತ ಗಿಡನ ತೆಗೆದುಬಿಟ್ಟು ಈ ಆಶ್ರಯ ಸಸ್ಯಗಳನ್ನ ಒಂದು ಕಡಿಮೆ ಮಾಡುವಂತ ಕ್ರಮ. ಇನ್ನು ಜೈವಿಕವಾಗಿ ನಿಯಂತ್ರಣ ಮಾಡೋದಕ್ಕೆ ಒಂದು ಆಸ್ಟ್ರೇಲಿಯನ್ ಲೇಡಿ ಬರ್ಡ್ ಬೀಟ್ಲ್ ಅಂತ ಹೇಳ್ತೀವಿ, ಗುಲ್ಗಂಜಿ ಹುಳು, ಗುಲ್ಗಂಜಿ ದುಂಬಿ, ಗುಲ್ಗಂಜಿ ದುಂಬಿ. ಇದಕ್ಕೆ ಇದನ್ನ ಗುರುತಿಸಬೇಕು ಅಂತಂದ್ರೆ ಅದು ಪೂರ್ತಿ ಕಪ್ಪಿರುತ್ತೆ, ಅದರ ಮೂತಿ ಮತ್ತೆ ಬಾಲದಲ್ಲಿ ಮಾತ್ರ ಹಳದಿ ಬಣ್ಣ ಇರುತ್ತೆ ಅಥವಾ ಕೇಸರಿ ಬಣ್ಣ ಇರುತ್ತೆ. ಹಾಗಾಗಿ ಇದನ್ನ ಗುಲ್ಗಂಜಿ ಹುಳು ಅಂತ ಹೇಳ್ತೀವಿ. ಇದನ್ನ ನಾವು ವರ್ಷದಲ್ಲಿ ಎರಡು ಸತಿ ನಾವು ತೋಟಕ್ಕೆ ಬಿಡುಗಡೆ ಮಾಡಬೇಕು. 1 ಎಕರೆಗೆ 250 ದುಂಬಿಗಳನ್ನು ಬಿಡಬೇಕು. ಅದರಲ್ಲಿ ನಾವು ಮೊದಲು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಸಮಸ್ಯೆ ಬರೋದಕ್ಕೆ ಸ್ವಲ್ಪ ಮುಂಚಿತವಾಗಿ ನಾವು ಬಿಡುಗಡೆ ಮಾಡೋದ್ರಿಂದ 125 ಪ್ರತಿ ಸರ್ತಿ ಬಿಡುಗಡೆ ಮಾಡೋದ್ರಿಂದ ನಾವು ಈ ಸಮಸ್ಯೆನ ಕಡಿಮೆ ಮಾಡಬಹುದು. ಅಂದ್ರೆ ಅವು ಈ ಹುಳುಗಳನ್ನ ಮತ್ತೆ ಅವು ಇಡುವಂತ ಮೊಟ್ಟೆಗಳನ್ನ ಎಲ್ಲ ತಿಂದು ನಮಗೆ ನಿಯಂತ್ರಣ ಮಾಡೋದಕ್ಕೆ ಸಹಕಾರಿಯಾಗ್ತವೆ. ಇನ್ನು ಗಿಡದಿಂದ ಗಿಡಕ್ಕೆ ಹರಡಬೇಕಾದ್ರೆ ಇವುಗಳ ಜೊತೆಗೆ ಇರುವೆಗಳಿರ್ತವೆ. ಅವು ರಸ ಹೀರದ ಮೇಲೆ ಅವು ಹೊರಗಾಕುವಂತ ಒಂದು ಸಿಹಿ ಮೂತ್ರದಲ್ಲಿ ಆಕರ್ಷಣೆಗೊಂಡು ಇವು ಇರುವೆಗಳು ಅವ್ರ ಜೊತೆ ಬರ್ತವೆ. ಬಂದಾಗ ಅವು ಇವಳಿಗೆ ಸಹಾಯ ಮಾಡೋ ರೀತಿ ಮೊಟ್ಟೆಗಳು ಮತ್ತೆ ಮರಿ ಹುಳುಗಳನ್ನ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ವರ್ಗಾವಣೆ ಮಾಡ್ತವೆ. ಅಂದ್ರೆ ಅವು ಹರಡೋದಕ್ಕೆ ಅನುಕೂಲ ಮಾಡಿಕೊಡ್ತವೆ. ಇಂಥ ಸಮಯದಲ್ಲಿ ನಾವು ಆ ಇರುವೆಗಳನ್ನು ಕೂಡ ನಾವು ನಿಯಂತ್ರಣ ಮಾಡಬೇಕು. ತೋಟ ಕಟಾವು ಮಾಡಿದಾಗ ಬುಡ ಕಟಾವ್ ಮಾಡಿರ್ತೀವಿ, ಎಲ್ಲ ಇಳುವರಿ ಎಲ್ಲ ತೆಗೆದಿರ್ತೀವಿ. ಅಂತ ಸಮಯದಲ್ಲಿ ತೋಟದಲ್ಲಿ ಇರುವಂತ ಇರುವೆ ಗೂಡುಗಳನ್ನ ಹುಡುಕ್ಬಿಟ್ಟು 1 ಲೀಟರ್ಗೆ 2 ml ಆ ತರ ಕ್ಲೋರೋಫೈರಿಫಾಸ್ ಮಿಶ್ರಣ ಮಾಡಿಕೊಂಡು ಆ ದ್ರಾವಣ ಒಂದು 1/2 ದಿಂದ 1 ಲೀಟರ್ ಪ್ರತಿ ಇರುವೆ ಗೂಡುಗೂ ಬಿಡೋದ್ರಿಂದ ತೋಟದಲ್ಲಿರುವಂತ ಇರುವೆಗಳ ಸಮಸ್ಯೆನ ನಾವು ಕಡಿಮೆ ಮಾಡ್ಕೋಬಹುದು. ಇದು ಒಂದು ಕ್ರಮ. ಇನ್ನು ರಾಸಾಯನಿಕನೇ ಬಳಸ್ಬೇಕು ಹಾಗೆ ಬಂದಾಗ, ಜಾಸ್ತಿ ಆದಾಗ ಸಿಂಪಡಣೆ ಮಾಡಬೇಕು. ಯಾವಾಗ ನಾವು ತೊಂದರೆ ಜಾಸ್ತಿ ಆಗುತ್ತಲ್ಲ ತುಕ್ರ ಬಾಧೆ, ಅಂತ ಟೈಮಲ್ಲಿ ನಾವು ಅದನ್ನ ಬಳಸ್ಬೇಕು ಅನ್ನೋದಾದ್ರೆ DDVP ಅದನ್ನ 2 ml 1 ಲೀಟರ್ ನೀರನ್ನು ಬೇಯಿಸ್ಕೊಂಡು ಜೊತೆಗೆ 1 ಲೀಟರ್ಗೆ 5 ಗ್ರಾಂನಷ್ಟು ಒಂಚೂರು ಸೋಪಿನ ದ್ರಾವಣ ಹಾಕಿ ನಂತರ ಸಿಂಪಡಣೆ ಮಾಡೋದ್ರಿಂದ ಈ ಒಂದು ತುಕ್ರ ಬಾಧೆ ಕಡಿಮೆ ಆಗುತ್ತೆ. ಆದಷ್ಟು ಇದನ್ನ ನಾವು ಕಟಾವ್ ಮಾಡಿದ 15-20 ದಿನದ ಒಳಗಡೆ ಸಿಂಪಡಣೆ ಮಾಡಿಕೊಂಡ್ರೆ ನಂತರ 1-25 ದಿನವರೆಗೂ ನಾವು ಒಂದು ಸುರಕ್ಷಿತ ಅವಧಿ ನಾವು ಕಾಪಾಡ್ಕೋಬಹುದು. ಅಂದ್ರೆ 1 ಲೀಟರ್ ನೀರಿಗೆ 5 ಗ್ರಾಂನಷ್ಟು ಹಾಕಬೇಕಾಗುತ್ತೆ. 5 ಗ್ರಾಂನಷ್ಟು ನಾವು ಸೋಪಿನ ದ್ರಾವಣ ಹಾಕಬೇಕಾಗತ್ತೆ. ಇದನ್ನು ಕೂಡ ಸಿಂಪಡಣೆ ಮಾಡಿದ ನಂತರ ಸ್ವಲ್ಪ ಅವಧಿ ಬಿಡಬೇಕಾಗತ್ತೆ. 15-20 ದಿನಗಳ ಅವಧಿ ಬಿಟ್ಬಿಟ್ರೆ ಸಾಮಾನ್ಯವಾಗಿ ಅದನ್ನು ರೇಷ್ಮೆ ಕೃಷಿಯಲ್ಲಿ ಬಳಸಲೇಬೇಕು. ಯಾವುದೇ ಒಂದು ರಾಸಾಯನಿಕ ಸಿಂಪಡಣೆ ಮಾಡ್ತೀವಿ ಅದು ಶಿಲೀಂಧ್ರನಾಶಕ ಆಗ್ಬೋದು ಅಥವಾ ಕೀಟನಾಶಕ ಆಗಿರ್ಬೋದು, ಆ ಒಂದು ಯಾವ ಔಷಧಿ ಸಿಂಪಡಣೆ ಮಾಡ್ತೀವೋ ಅದರ ಒಂದು ವಿಷಕಾರಿ ಅಂಶ ನೋಡಿಕೊಂಡು ಕನಿಷ್ಠ 1-15 ದಿನ ಕನಿಷ್ಠ 15-20 ದಿನವರೆಗೂ ಅಂತರ ಕೊಡಬೇಕಾಗುತ್ತೆ. ಇನ್ನು ಹಿಪ್ಪನೇಳಿಗೆ ಬರುವಂತ ಇನ್ನೊಂದು ಮುಖ್ಯವಾದ ಕೀಟ ತಾವು ತಿಳಿಸಿದ್ದು ಥ್ರಿಪ್ಸ್ ಅಂತ ಅಂದು. ಹೌದು, ಈ ಥ್ರಿಪ್ಸ್ ಬಾಧೆಯ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಇದು ಥ್ರಿಪ್ಸ್ ಬೇಸಿಗೆನಲ್ಲೇ ಹೆಚ್ಚು, ಫೆಬ್ರವರಿಯಿಂದ ಜೂನ್ವರೆಗೂ ಇದ್ದಿರುತ್ತೆ. ಕರ್ನಾಟಕದಲ್ಲಿ ಇದರ ತೀವ್ರತೆ ಹಿಪ್ಪನೇಳೆ ತೋಟಗಳಿಗಿಂತ ಮೊದಲು ಮಳೆಯಾಶ್ರಯ ತೋಟಗಳಲ್ಲಿ ಜಾಸ್ತಿ ಇತ್ತು. ಈಗ ನೀರಾವರಿ ತೋಟಗಳಲ್ಲೂ ಕಾಣಿಸ್ಕೊಳ್ತಾ ಇದೆ, ಯಾಕಂದ್ರೆ ನೀರಿನಂಶ ಕಡಿಮೆ ಆಗಿ ಆ ಒಣ ಹವೆ ಜಾಸ್ತಿ ಇರೋದ್ರಿಂದ ಥ್ರಿಪ್ಸ್ ಬಾಧೆ ಜಾಸ್ತಿ ಆಗ್ತಾ ಇದೆ. ಕರ್ನಾಟಕದಲ್ಲಿ 5 ರೀತಿ ಥ್ರಿಪ್ಸ್ಗಳ ಪ್ರಭೇದಗಳನ್ನು ನೋಡ್ತೀವಿ ನಾವು. ವೈಜ್ಞಾನಿಕವಾಗಿ ಅದಕ್ಕೆ ಬೇರೆ ಬೇರೆ ಹೆಸರುಗಳು, ಅದಕ್ಕಿಂತ ಹೆಚ್ಚಾಗಿ ಅವು ಮಾಡುವಂಥ ತೊಂದರೆಗಳ ಬಗ್ಗೆ ನಾವು ಜಾಸ್ತಿ. ಅಂದರೆ ಯಾವ ರೀತಿ ತೊಂದರೆ ಕೊಡ್ತವೆ ಅಂತಾರೆ ಇವು? ಇವು ಎಲೆಗಳ ಕೆಳಗಡೆಗೆ, ಹಿಂದಿನ ಕೆಳಗಳ ಹಿಂಭಾಗದಲ್ಲಿ ನರಗಳ ಆಸುಪಾಸು ಅಕ್ಕಪಕ್ಕ ಅವು ಹರಡ್ಕೊಂಡಿರ್ತವೆ, ಅಲ್ಲೇ ಇರ್ತವೆ ಓಡಾಡ್ಕೊಂಡು. ಸಣ್ಣಗೆ ಸೂಜಿ ಮೊನೆ ಅಷ್ಟೇ ಇರ್ತವೆ, ಸೂಕ್ಷ್ಮವಾಗಿರ್ತವೆ. 1.5-2 mm ಉದ್ದ ಇರಬಹುದು. ಬಿಳಿ ಬಣ್ಣ ಇರುತ್ತೆ, ಮೈ ಬಣ್ಣ ಬಿಳಿಯಿಂದ ಸ್ವಲ್ಪ ತೆಳು ಹಳದಿ ಬಣ್ಣದವರೆಗೂ ಇರ್ತವೆ. ಇವು ಏನ್ ಮಾಡ್ತಾವ, ಹಲ್ಲುಗಳಿಂದ ಎಲೆ ಮೇಲೆ ಉಜ್ಜಿಬಿಟ್ಟು ಬರುವಂತ ರಸನ ಹೀರ್ಕೋತವೆ. ಈ ರೀತಿ ಇವು ಗಾಯ ಮಾಡೋದ್ರಿಂದ ಎಲೆಗೆ ಕೆಳಭಾಗ ಮೇಲ್ಗಡೆಗೆ ಆ ಜಾಗಗಳಲ್ಲಿ ಹಳದಿ ಚುಕ್ಕೆಗಳು ಕಾಣಿಸ್ಕೊಳ್ತವೆ. ಬಾಧೆ ಜಾಸ್ತಿ ಆಗಿದ್ದಾಗ ನೀರಿನಂಶ ಕಳ್ಕೊಂಡಂತ ಎಲೆಗಳು ಮೇಲ್ಗಡೆ ಬಾಕೊಳ್ತವೆ, ಅಂಚುಗಳೆಲ್ಲ ಮೇಲ್ಗಡೆ ಬಾಗುತ್ತೆ. ಅದು ಮುಖ್ಯವಾದ ಲಕ್ಷಣ. ಇದು ಮುಖ್ಯವಾದ ಲಕ್ಷಣ, ಮೇಲ್ಗಡೆ ಎಲೆಗಳ ಮೇಲೆ ಬಿಳಿಯ ಮಚ್ಚೆಗಳು ಮತ್ತೆ ಅವು ಅಂಚುಗಳು ಮೇಲ್ಗಡೆ ಬಾಗೋದು ಮುಖ್ಯವಾದಂತ ಲಕ್ಷಣಗಳು. ಇನ್ನ ನಾವು ಈ ಒಂದು ರೇಷ್ಮೆ ಹುಳುಗಳಿಗೆ ಆಹಾರವಾಗಿ ಬಳಸೋದಕ್ಕೂ ಅಷ್ಟೇನು ಚೆನ್ನಾಗಿರುತ್ತೆ, ಯಾಕಂದ್ರೆ ಅದರಲ್ಲಿರುವಂತ ಸಾರಾಂಶ ಎಲ್ಲ ಇವು ಹೀರ್ಕೊಂಡಿರ್ತವೆ. ಪೋಷಕಾಂಶಗಳ ಲಭ್ಯತೆ ಹುಳುಗಳಿಗೆ ಕಡಿಮೆ ಆಗುತ್ತೆ. ಇನ್ನ ಈ ಥ್ರಿಪ್ಸ್ಗಳ ಹತೋಟಿ ಹೇಗೆ ಅಂತೀರಿ? ಥ್ರಿಪ್ಸ್ಗಳ ಹತೋಟಿಗೆ ಈ ಮಳೆ ಬಂದ್ರೆ ತನಗೆ ಕಡಿಮೆ ಆಗ್ಬಿಡುತ್ತವೆ. ಅದ್ರಲ್ಲಿ ಮಳೆ ಬರೋದೇನಾದ್ರೂ ಲೇಟ್ ಆದಾಗ ಇವುಗಳ ಹಾವಳಿ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ತುಂತುರು ನೀರಾವರಿ ಅಳವಡಿಸಿಕೊಂಡ್ರು ಕೂಡ ಸ್ವಲ್ಪ ನಾವು ಈ ತೊಂದರೆ ಕಡಿಮೆ ಮಾಡ್ಕೋಬಹುದು. ಅದಲ್ಲದೆ ನೀರನ್ನ ನಾವು ಸಿಂಪಡಣೆ ಮಾಡಬೇಕಾದ್ರೂ ಜೋರಾಗಿ ಸಿಂಪಡಣೆ ನೀರನ್ನು ಜೋರಾಗಿ ಸಿಂಪಡಣೆ ಮಾಡಿದ್ರು ಕೂಡ ನಾವು ಈ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡಬಹುದು. ಪ್ರಬಸವಾಗಿ ಸಿಂಪಡಣೆ ಮಾಡಬೇಕು. ಇದಲ್ಲದೆ DDVP 1 ml ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ಇದನ್ನ ಬಳಸಿದಾಗ ಸುಮಾರು 10 ದಿನದ ನಂತರ ನಾವು ಹುಳುಗಳಿಗೆ ಡಿಡಿವಿಪಿ ಸಾಧಾರಣವಾಗಿ ಈ ಹಿಪ್ನಹಳ್ಳಿ ಕೃಷಿಯಲ್ಲಿ ಬಳಸ್ಕೊಳ್ತೀವಿ, ಯಾಕಂತಂದ್ರೆ ಬೇರೆ ಎಲ್ಲಾ ರಾಸಾಯನಿಕಗಳಿಗಿಂತ ಇದು ಸ್ವಲ್ಪ ಸುರಕ್ಷಿತವಾಗಿರುತ್ತೆ ಅನ್ನೋದು ಒಂದು ಕಾರಣದಿಂದ. ಇನ್ನು ಶಲ್ಕ ಕೀಟಗಳು ಕೂಡ ಬರ್ತವೆ ಅಂತ ಅಂದ್ರೆ, ಈ ಶಲ್ಕ ಕೀಟಗಳ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಹಿಪ್ನಹಳ್ಳಿಗೆ ಮೂರು ತರದ ಶಲ್ಕ ಕೀಟಗಳು ಬರ್ತವೆ. ಅವುಗಳಲ್ಲಿ ಬಿಳಿ ಪೀಚ್ ಶಲ್ಕ ಅಂತ ಒಂದು, ಕಪ್ಪು ಶಲ್ಕ ಅಂತ, ಮತ್ತು ಕೆಂಪು ಶಲ್ಕ ಅಂತ ಹೇಳಿ. ಅಂದ್ರೆ ಇವು ಸಾಮಾನ್ಯವಾಗಿ ಹೇಗೆ ಹಾನಿ ಮಾಡ್ತವೆ ಅಂತ ಈ ಶಲ್ಕ ಕೀಟಗಳು? ಈ ಬಿಳಿ ಶಲ್ಕ ಕೀಟಗಳು ಕಾಂಡಗಳ ಮೇಲೆ ಅಂಟ್ಕೊಂಡಿರ್ತವೆ. ಇವು ಮೊಟ್ಟೆ ಇಡೋ ಕಾಲಕ್ಕೆ ಇವು ನೇರಳೆ ಬಣ್ಣಕ್ಕೆ ತಿರುಗ್ಕೋತವೆ, ಮೈ ಮೇಲೆ ಚಿಪ್ ಇರುತ್ತೆ. ಆ ಮೊಟ್ಟೆ ಇಡಬೇಕಾದ್ರೆ ಆ ಚಿಪ್ಪು ಸ್ವಲ್ಪ ಮೇಲಕ್ಕೆ ಎದ್ದು ಸುಮಾರು 200 ಮೊಟ್ಟೆಗಳನ್ನ ಇಡ್ತವೆ. ಈ ಮೊಟ್ಟೆಗಳಿಂದ ಬಂದಂತ ಮರಿ ಹುಳುಗಳು ಗಿಡದ ಎಲ್ಲಾ ಕಡೆಗೂ ಹರಿದಾಡಿ ಅವು ಕೂಡ ಸೂಜಿ ಅಂತ ತಮ್ಮ ಮೂತಿಯಿಂದ ಒಂದು ಭಾಗದಲ್ಲಿ ಚುಚ್ಚಿ ಒಂದೇ ಕಡೆ ನೆಲೆಸ್ಕೊಂಡು ರಸನ ಹೀರ್ಕೊಳ್ತವೆ. ಗಿಡದಲ್ಲಿರುವಂತಹ ತೇವಾಂಶ ಅಥವಾ ಪೋಷಕಾಂಶಗಳೆಲ್ಲ ಇವು ಹೀರ್ಕೊಳ್ತವೆ. ಇನ್ನು ಕಪ್ಪು ಶುಲ್ಕ, ಇದು ಅತಿ ಹೆಚ್ಚಾಗಿ ಕಂಡು ಬರೋದು ಹಿಪ್ನೇರಳೆ ಮರಗಳ ಕಾಂಡದಲ್ಲಿ. ಮರಗಳಾಗಿ ಬೆಳೆಸಿದಾಗ ಈಗಾಗಲೇ ನಾನು ಹೇಳಿದ್ರೆ ಹೋಗ್ತಾ ಇದೀವಿ ಅಂತಲ್ಲ, ಆ ತರ ಮರಗಳಲ್ಲಿ ಬೆಳೆಸಿದಾಗ ಕೆಲವು ಕಾಂಡಗಳ ಮೇಲೆ ಶುಲ್ಕ ಕೀಟಗಳು ಬರುವಂತಹ ಸಾಧ್ಯತೆ. ಕಪ್ಪು ಶುಲ್ಕಗಳು ಇದು ಪೊದೆ ಹಿಪ್ನೇರಳೆ ಮೇಲೆ ಸ್ವಲ್ಪ ಕಡಿಮೆ ಅಥವಾ ಅಪರೂಪ ಅಂತ ಹೇಳ್ಬೋದು. ಇವು ಮರಗಳಿಂದ ರಸ ಹೀರ್ಕೊಂಡು ಬೆಳವಣಿಗೆ ಕುಗ್ಗಿಸ್ತವೆ. ಇನ್ನು ಮೂರನೇದು ಕೆಂಪು ಶಲ್ಕ ಅಂತ ಹೇಳಿ, ಇದು ನಮ್ಮಲ್ಲಿ ಜಾಸ್ತಿ ಇಲ್ಲ, ಆದ್ರೆ ಎತ್ತರವಾದಂತ ಪ್ರದೇಶಗಳು ಉತ್ತರ ಭಾರತದ ಕಡೆ ಹೋದಾಗ ಎತ್ತರವಾದಂತಹ ಪ್ರದೇಶಗಳಲ್ಲಿ ಹಿಪ್ನೇರಳೆ ಬೆಳಿತೀವೋ ಅಲ್ಲಿ ಇದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಇದು ಕಾಂಡಗಳು ಮತ್ತೆ ರೆಂಬೆಗಳು ಮತ್ತೆ ಚಿಗುರುನ ಈ ಮೂರು ಭಾಗಗಳಲ್ಲಿ ಕೂಡ ರಸ ಹೀರ್ಕೊಳ್ತವೆ. ಕಡ್ಡಿ ನೆಟ್ಟ 1-1.5 ವರ್ಷಗಳ ನಂತರ ಹಾವಳಿ ಕಡಿಮೆ ಆಗ್ಬಿಡುತ್ತೆ, ಅಂದ್ರೆ ಗಿಡಕ್ಕೆ ವಯಸ್ಸಾದಂತೆ ಈ ಕೆಂಪು ಶಲ್ಗಳ ಬಾಧೆ ಕಡಿಮೆ ಆಗ್ಬಿಡುತ್ತೆ. ಇವುಗಳ ನಿರ್ವಹಣೆಗೆ ವಿಶೇಷವಾದ ನಾವು ಆದ್ಯತೆ ಕೊಡಲೇಬೇಕಾಗುತ್ತೆ. ಹೌದು, ಆಗ ಯಾಕೆಂತಂದ್ರೆ ರಸ ಇರೋದ್ರಿಂದ ಪೋಷಕಾಂಶಗಳು ಇರೋದ್ರಿಂದ ಎಲೆ ಗುಣಮಟ್ಟ ಕಡಿಮೆ ಆಗೋದು, ಗಿಡಗಳ ಬೆಳವಣಿಗೆನು ಕಡಿಮೆ ಆಗೋದು, ಎಳೆಗಳು ಇಳುವರಿನು ಕಡಿಮೆ ಆಗೋದ್ರಿಂದ ಇವುಗಳ ನಿರ್ವಹಣೆಗೆ ನಾವು ಹೆಚ್ಚು ಒಂದು ಗಮನ ಕೊಡಬೇಕಾಗುತ್ತೆ. ಮುಖ್ಯವಾಗಿ ಇವೆಲ್ಲ ರಸ ಇರುವಂತ ಕೀಟಗಳು. ಅಂದ್ರೆ ಈ ಶಲ್ಕ ಕೀಟಗಳಲ್ಲೂ ಕೂಡ ಬೂಸ್ಟ್ ಇಂತದ ಏನಾದರೂ ಬರಬಹುದಾ? ಈ ರಸ ಹೀರಿದ ಜಾಗದಲ್ಲಿ ಕೆಲವೊಮ್ಮೆ ನಮ್ಗೆ ಈ ಕಪ್ಪು ಬೂಸ್ಟ್ ಬರೋ ಸಾಧ್ಯತೆ ಇರುತ್ತೆ. ಅಂಥದಕ್ಕೆ ನಾವು ಸಮಗ್ರವಾಗಿ ನಾವು 1-2-3 ಕ್ರಮಗಳನ್ನ ಅಳವಡಿಸ್ಕೋಬಹುದು. ಇದು ಶಲ್ಕ ಕೀಟಗಳ ನಿರ್ವಹಣೆ ಮತ್ತೆ ಬೂಸ್ಟ್ ನಿರ್ವಹಣೆ ಎರಡಕ್ಕೂ ಸೇರಿ ಒಂದು ಸಮಗ್ರವಾಗಿ ಒಂದು ನಿರ್ವಹಣೆ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ. ಇವು ಗಿಡಗಳಿಗೆ ಗಟ್ಟಿಯಾಗಿ ಅಂಟ್ಕೊಂಡಿರೋದ್ರಿಂದ ಸುಲಭವಾಗಿ ಉದುರಲ್ಲ. ಅದನ್ನ ಏನ್ ಮಾಡಬಹುದು ಅಂದ್ರೆ ಡೀಸೆಲ್ ಎಣ್ಣೆ ಅಥವಾ ಸಾಬೂನ್ ಮಿಶ್ರಣ ಇವೆರಡು ದ್ರಾವಣದಿಂದ ನಾವು ಒಂದು ಹತ್ತಿಯಲ್ಲಿ ಹಾಕೊಂಡು ತದ್ದುಕೊಂಡು ಅಥವಾ ಬಟ್ಟೆಯಲ್ಲಿ ಹಾಕೊಂಡು ಆ ರೆಂಬೆಗಳನ್ನ ಸವರದ್ರೆ ಆ ಶಲ್ಕ ಗಿಡಗಳನ್ನ ನಾವು ಉದುರಿಸ್ಕೋಬಹುದು. ಇದು ಒಂದು ಕ್ರಮ. ಇನ್ನೊಂದು ಜಾಸ್ತಿ ಬಾಧೆ ಆಗಿದ್ದು ಗಿಡಕ್ಕೆ ಬಹಳ ತೊಂದರೆ ಇದ್ದ ಶಲ್ಕ ಕೀಟಗಳು ಇರುವಂತಹ ರೆಂಬೆಗಳನ್ನ ಕತ್ತರಿಸ್ಬಿಟ್ಟು ಅವಳನ್ನ ಸುಟ್ಟು ಹಾಕಬೇಕಾಗತ್ತೆ. ಇದು ಒಂದು ಕ್ರಮ. ಇನ್ನು ಸ್ವಾಭಾವಿಕ ಶತ್ರುಗಳು ಇದಾವೆ, ಗುಲ್ಗಂಜಿ ಹುಳುಗಳು, ಜೈಲೋಕೋರಸ್ ಕುವಾನೆ ಅಂತ ಒಂದು, ಇದು ಪ್ರಯೋಗಾಲಯದಲ್ಲಿ ಬೆಳೆಸಿ ನಾವು ಅದನ್ನು ಬೇಕಾದ್ರೆ ಇವುಗಳ ನಿರ್ವಹಣೆಗೆ ನಾವು ಬಳಸ್ಕೋಬಹುದು. ಇನ್ನು ಪರೋಪ ಜೀವಿ ಬೂಸ್ಟ್ ಅಂತ ಒಂದು ಬರ್ತದೆ, ಅದು ಸ್ವಲ್ಪ ಬಿಳಿ ಬಣ್ಣಕ್ಕೆ ಎಲೆಗಳ ಮೇಲೆ ಅಲ್ಲಲ್ಲಿ ಬೆಳೆದಿರ್ತದೆ. ಆ ಬೂಸ್ಟ್ ಕೂಡ ಈ ಒಂದು ಶಲ್ಕ ಕೀಟಗಳನ್ನ ನಿಯಂತ್ರಣ ಮಾಡೋದಕ್ಕೆ ಫಲಕಾರಿಯಾಗುತ್ತೆ. ಅಂದ್ರೆ ಈ ಎಲ್ಲ ಕ್ರಮಗಳನ್ನು ನಾವು ಅನುಸರಿಸ್ಕೋಬೇಕು. ಇನ್ನು ಸುಣ್ಣ ಮತ್ತೆ ಗಂಧಕ ದ್ರಾವಣ ತಯಾರು ಮಾಡಿಕೊಂಡು ಅದನ್ನು ಕೂಡ ನಾವು ಗಿಡಗಳ ಮೇಲೆ ಸಿಂಪಡಣೆ ಮಾಡೋದ್ರಿಂದ ಶಲ್ಕ ಕೀಟಗಳ ನಿರ್ವಹಣೆಗೆ ಅನುಕೂಲ ಬಳಸ್ಕೋಬೇಕು. ಮುಖ್ಯವಾಗಿ ನಾವು ಬೇಸಿಗೆನಲ್ಲಿ ಈ ಹಿಪ್ನೇರಳೆ ತೋಟಗಳ ಒಂದು ನಿರ್ವಹಣೆಯಲ್ಲಿ ನೀರಿನ ನಿರ್ವಹಣೆ, ರೋಗ ಮತ್ತು ಕೀಟಗಳ ನಿರ್ವಹಣೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಸಾಮಾನ್ಯವಾಗಿ ಏನಾಗುತ್ತೆ, ಕಳೆಗಳು ಸ್ವಲ್ಪ ಕೆಲವು ತೊಂದರೆ ಇರ್ತದೆ, ನೀರೇ ಇಲ್ಲದೆ ಕಳೆಗಳು ಬರುವಂತ ಸಮಸ್ಯೆ ಕಡಿಮೆ ಇರೋದ್ರಿಂದ ಅದನ್ನ ನಾವು ಕೈಯಿಂದಲೋ ಅಥವಾ ಕೂಲಿ ಜನರಿಂದನೂ ನಾವು ಆ ಸಮಸ್ಯೆನ ಬಗೆಹರಿಸ್ಕೋಬೇಕು. ರೈತ ಬಾಂಧವರೇ, ತಮಗೆ ಈ ಒಂದು ರೇಷ್ಮೆ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದ್ರೆ ಡಾಕ್ಟರ್ ಮಂಜುನಾಥ್ ಗೌಡ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 944-98-66-930. ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಕೇಳಿ: 944-98-66-930. ತುಂಬ ಸಂತೋಷ ಡಾಕ್ಟರ್ ಮಂಜುನಾಥ್ ಗೌಡ ಅವರೇ. ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬೇಸಿಗೆ ಕಾಲದಲ್ಲಿ ಹಿಪ್ನೇರಳೆ ತೋಟಗಳ ನಿರ್ವಹಣೆ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರಗಳು. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೆ ಬೇಸಿಗೆಯಲ್ಲಿ ಹಿಪ್ಪುನೇರಳೆ ತೋಟಗಳ ನಿರ್ವಹಣೆ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ರೇಷ್ಮೆ ಕೃಷಿ ವಿಭಾಗದ ಪ್ರಾಧ್ಯಾಪಕರಾದ ಡಾ ಮಂಜುನಾಥ ಗೌಡ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಪಿಎಂ ಜಗದೀಶ್. ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿಯಿಂದ ಪ್ರಸಾರವಾಯಿತು. 490.1 meter ಅಂದರೆ 612 kHz. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಇದು. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ವಿವರಗಳು ಈಗ. ಇದೀಗ 6:30 ಧಾರವಾಡ ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ ಕೇಳುತ್ತೀರಿ. 6:51 ದೇಶಭಕ್ತಿ ಗೀತೆ, 7:02 ಜಾಲಿ ರೈಡ್ ಕಾರ್ಯಕ್ರಮ, 7:45 ವಿಧಾನಮಂಡಲದಲ್ಲಿ ಇಂದು, 9:05 ಉರ್ದು ಕಾರ್ಯಕ್ರಮ ಪ್ರಸಾರವಾಗುವುದು, ರಾತ್ರಿ 9:30 ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸರಣಿ, ರೂಪಕ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಮತ್ತು ಇಂಡಿಯನ್ ನ್ಯಾಷನಲ್ ಆರ್ಮಿ, ರಚನೆ ಡಾ ರೋಹಿಣಾಕ್ಷ ಶಿರ್ಲಾಲು, ನಿರ್ಮಾಣ ಡಾ ಸದಾನಂದ ಪೆರ್ಲಾ, ಕಲಬುರಗಿ ಕೇಂದ್ರದ ಕೊಡುಗೆ. ಇನ್ನು ಇಂದು ರಾತ್ರಿ 10:00 ಪ್ರಸಾರವಾಗಲಿದೆ ನಾಟಕ ಒಪ್ಪು, ರಚನೆ ಕೆ ಮಹಾಲಿಂಗ, ನಿರ್ಮಾಣ ಎಸ್ಎಸ್ ಹಿರೇಮಠ, ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೊಡುಗೆ. ಈ ರಾತ್ರಿ 10:30 ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಣ ದೆಹಲಿ ಕೇಂದ್ರದಿಂದ ಮೂಡಿಬರುವುದು. ಇನ್ನು ನಮ್ಮ ನಾಳಿನ ಪ್ರಸಾರ ಕಾರ್ಯದಲ್ಲಿ ನಾಳೆ ಬೆಳಗ್ಗೆ 6:00 ಸುದ್ದಿ ಮುಖ್ಯಾಂಶಗಳನ್ನು ಕೇಳುತ್ತೀರಿ. 6:05 ಕೇಳುವಿರಿ ಚಿಂತನ ಡಾ ಚಂದ್ರಶೇಖರ ತಾಳ್ಯ ಅವರಿಂದ. 6:20 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳು. 6:45 ಹೆಲ್ತ್ ಸೂತ್ರ ಡಾ ರಾಜೇಂದ್ರ ಪಿ ಜೋಶಿ ಅವರಿಂದ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆ. 7:45 ನಿತ್ಯ ವಿಜ್ಞಾನ. ಭಾಗವಹಿಸುತ್ತಾರೆ ಕೆಎಸ್ ನಟರಾಜ್, ನಿರ್ಮಾಣ ಸುಮಂಗಲ ಎಸ್ ಮೊಮ್ಮಿಗಟ್ಟಿ, ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. 7:50 ಚಿತ್ರಗೀತೆ.